ಸಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯದಲ್ಲಿ ರೈತರಿಗೆ ಅಗತ್ಯವಿರುವಷ್ಟು ರಸಗೊಬ್ಬರ ದಾಸ್ತಾನು, ಸಚಿವ ಬಿಸಿ ಪಾಟೀಲ್. ಗ್ರಾಮಾಂತರ ಪ್ರದೇಶದಲ್ಲಿ ಅಕ್ರಮ ಸಕ್ರಮಕ್ಕೆ ಯಾವುದೇ ಅಡ್ಡಿ ಇಲ್ಲ, ಸಚಿವ ಆರ್ ಅಶೋಕ. ಇಂದು ರಾಷ್ಟೀಯ ಇಂಜಿನಿಯರ್ ದಿನ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:50. ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಏನದ ಅಂತ ನೋಡೋಣ. ಕೃಷಿರಂಗದೊಳಗ ಇವತ್ತು ನಿತ್ಯ ಮೇಘ ಸಂದೇಶ, ಆನಂತರ ಪ್ರಾಯೋಜಿತ ಕಾರ್ಯಕ್ರಮ, ಬೆಳೆಗಳ ಉತ್ಪಾದನೆಯಲ್ಲಿ ನೀವಾಲ್ಗೆ ದ್ರಾವಣದ ಬಳಕೆ ಹಾಗೂ ಲಭ್ಯತೆ, ಈ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೀವಾಲ್ಗೆ ನ್ಯಾನೋಬಯೋಟಿಕ್ ಸಂಸ್ಥೆ ಬೆಂಗಳೂರು. ಆನಂತರ ತಜ್ಞವಾಣಿಯಲ್ಲಿ ರಾಷ್ಟೀಯ ಕಂದುರೋಗ ನಿವಾರಣಾ ಅಭಿಯಾನ ಕುರಿತು ಕಲಬುರಗಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿರುವ ಶ್ರೀ ಶೇಷರಾವ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಡಾ ಸದಾನಂದ ಪೆರ್ಲಾ. ಆನಂತರ ಲಕ್ಷ್ಮಣ್ ಭೀಮ್ಷಾ ಭೋವಿ ಹಾಗೂ ಸಂಘಟಗಳಿಂದ ಗೀಗೀಪದ ಕೇಳೋರಂತ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿಬರಲಿದೆ. ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ COVID-19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. COVID-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ ಆರೋಗ್ಯ ಸಹಾಯವಾಣಿ 1044 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042586666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 50%, ಬೀದರ್ ಜಿಲ್ಲೆ ಒಳಗ 25%, ರಾಯಚೂರು ಜಿಲ್ಲೆ ಒಳಗ 30%, ವಿಜಯಪುರ, ಕೊಪ್ಪಳ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 55%, ಯಾದಗಿರಿ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 35% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ಒಣ ವಾತಾವರಣ ಎಲ್ಲ ಕಡೆ ಇರಬಹುದಾಗಿದೆ. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ, ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು ನುವಾಲ್ಗಿ ನುವಾಲ್ಗಿ ನಾನು ಈರಪ್ಪ ಶೆಟ್ಟಿ ಅಂತ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ಅಂತ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ತಣ್ಣೀರಳ್ಳ ಆಸನ. ನಾವು ಸಾವಯವ ತರಕಾರಿ ಬೆಳಿತೀವಿ, ನೋವಲ್ಗೆ ಬಳಕೆ ಮಾಡ್ತೀವಿ, ನಾವು ತರಕಾರಿಗೆಲ್ಲ ಸಿಂಪರಣೆ ಮಾಡ್ತೀವಿ, ತರಕಾರಿ ಚೆನ್ನಾಗಿ ಇಳುವರಿ ಬರುತ್ತೆ, ಆಮೇಲೆ ಯಾವುದು ಕೀಟ ಬಾಧೆ ಏನು ಬರಲ್ಲ, ಪ್ರತಿ ಒಂದಕ್ಕೂ ಬೇರೆ ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ, ನೋವಲ್ಗೆ ಮಾತ್ರ ಯೂಸ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಇದ್ ಬರುತ್ತೆ. ಅದು ನಾವು ಧರ್ಮಸ್ಥಳ ಪೂಜಾರಿಗೆ ಅಲ್ಲಿಂದ ಸಾವಯವ ತರಕಾರಿ ಅಂತ ಬೆಳಿತೀವಿ. ಕೊಡಲು, ಹೀರೆ, ಅಲಸಂದೆ, ಬೀನ್ಸು, ಬೆಂಡೆ, ಮೂಲಂಗಿ, ಬೀಟ್ರೂಟ್, ಕ್ಯಾರೆಟ್, ಬದನೆ, ಮೆಣಸು, ಪ್ರತಿ ಒಂದು ಸೊಪ್ಪು ಒಂದ ನಾಲ್ಕೈದು ತರದ್ದು, ಪಾಲಕ್ಕು, ಲಾಳಿ, ದಂಟು, ಕೊತ್ತಂಬರಿ, ಮೆಂತೆ ಸೊಪ್ಪು, ಎಲ್ಲಕ್ಕೂ ನಾವು ನೋವಲ್ಗೆ ಸ್ಪ್ರೇ ಮಾಡ್ತೀವಿ. ತುಂಬಾ ಚೆನ್ನಾಗಿ ಇಳುವರಿನೂ ಬರುತ್ತೆ, ತುಂಬಾ ದಿವಸ ಬಾಳಿಕೆನೂ ಬರುತ್ತೆ. ನಾವು ಬೆಳಗ್ಗೆನೆ ಸೂರ್ಯ ಇದಾಗೋದ್ರೊಳಗನೆ ಒಂದು 14 ಲೀಟರ್ ಕ್ಯಾನಿಗೆ ಒಂದೂವರೆ ಎರಡು ಮುಚ್ಚಳ ಹಾಕ್ತೀವಿ ನಾವು. ಹಾಕ್ಬಿಟ್ಟು ಬೆಳಗ್ಗೆನೆ ಸ್ಪ್ರೇ ಮಾಡ್ಬೇಕು ಸರ್. ಅದು ಬೇಗನೆ ಮಾಡಿದ್ರೆ ಇನ್ನೂ ಒಳ್ಳೇದು. ಬಳಕೆ ಮಾಡ್ಬಿಟ್ರೆ ಅದು 20 ನಿಮಿಷ ಅರ್ಧ ಗಂಟೆಯಲ್ಲಿ ಎಲೆ ದ್ರಾವಣ ಎಲ್ಲ ಎಳ್ಕೊಬಿಡುತ್ತೆ. ಅದು ಬಿಸಿಲಲ್ಲಿ ಸ್ಪ್ರೇ ಮಾಡಬಾರ್ದು, ಮಧ್ಯಾಹ್ನ ಟೈಮ್ ಮಾಡಬಾರ್ದು, ಅದು ಬೆಳಗಿನ ಟೈಮ್ ಮಾತ್ರ ಮಾಡ್ಬೇಕು ಸರ್. ಅದು ಬೆಳಗ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿದಾಗುತ್ತೆ, ತುಂಬಾ ಹಸಿರಾಗಿಯೂ ಇರುತ್ತೆ, ಎಲ್ಲ ಚೆನ್ನಾಗೂ ಕಾಣುತ್ತೆ ಸರ್. ಅದು ಸುಮಾರು ಒಂದು 5-6 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀವಿ. ನೋವಲ್ಗೆ ಬಿಟ್ರೆ ಯಾವ್ದು ಯೂಸ್ ಮಾಡಲ್ಲ ಸರ್. ತರಕಾರಿ ಅದರಲ್ಲಿ ಟೇಸ್ಟ್ ಬರುತ್ತೆ, ಇದೆ ಚೆನ್ನಾಗಿ ಇಳುವರಿನೂ ಬರುತ್ತೆ ಸರ್. ಅದ್ರಲ್ಲಿ ನೋವಲ್ಗೆ ಬಳಕೆ ಮಾಡೋದ್ರಿಂದ ತಿನ್ನೋರಿಗೂ ಯಾವ ರೋಗನೂ ಬರಲ್ಲ, ಯಾವ ಇದು ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರ್ತೀರಾ. ನೋವಲ್ಗೆ ಬಳಕೆ ಮಾಡಿ, ಬೇರೆ ಯಾವ್ದು ಕಿಮ್ಮಿ ಕ್ರೀಟ ಏನು ಬರಲ್ಲ, ಮತ್ತೆ ಬೇರೆ ಯಾವ್ದು ಕೆಮಿಕಲ್ ಬಳಕೆ ಮಾಡಿ ನೋವಲ್ಗೆ ಅಂದ್ರೆ ಯಾವ್ದು ಸರಿ ಸ್ಯಾಟ್ ಇಲ್ಲ, ಅದು ಒಂದು ಟಾನಿಕ್. ಅದು ರೈತ ಬಂದವರೇ, ನನ್ನ ಮೊಬೈಲ್ ನಂಬರ್ ಈಗಿದೆ 9880534369 9880534369 ಇನ್ನೊಂದು ಸಂಖ್ಯೆ ಇದೆ ರೈತ ಬಾಂಧವರೇ 6363777074 6363777074 ಧನ್ಯವಾದ. ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಮಧುಸೂದನ್. ನುವಾಲ್ಗಿ ನ್ಯಾನೋಬಯೋಟೆಕ್ ಕಂಪ್ನಿಯಲ್ಲಿ ವ್ಯವಸ್ಥಾಪನಾಕಿ ಕೆಲಸ ಮಾಡ್ತಾ ಇದ್ದೀನಿ. ನುವಾಲ್ಗಿನ ಬಳಕೆ ಮಾಡೋ ಕ್ರಮ ಅಂತಂದ್ರೆ, ನಮ್ದು 1/2 ಲೀಟರ್ ಬಾಟ್ಲುಗಳಲ್ಲಿ ಸಿಗತ್ತೆ, ಬರೀ ಲಿಕ್ವಿಡ್ ಅದು. 1 ಲೀಟರ್ಗೆ 1 ml ತರ ನೀರಲ್ಲಿ ಕರಗಿಸ್ಕೋಬೇಕು. ಇದು ಕರಗಿಸಿದ್ಮೇಲೆ ನೀರಿನ pH ಆಗ್ಲಿ ಯಾವುದು ಚೇಂಜ್ ಆಗೋದಿಲ್ಲ, ನೀರಿನ ಕಲರ್ ಕೂಡ ಚೇಂಜ್ ಆಗೋದಿಲ್ಲ, ವಾಸನೆ ಕೂಡ ಚೇಂಜ್ ಆಗೋದಿಲ್ಲ. ನೀವು ಕರಗಿಸಿದ ಆದ್ಮೇಲೆ ಸ್ಪ್ರೇ ಮಾಡ್ತಾ ಇದ್ದಾಗ ಬಂದು ನೋಡಿದ್ರೆ ಏನಂತಾರೆ, ಯಾಕಪ್ಪ ನೀರ್ ಸ್ಪ್ರೇ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಅಷ್ಟು ಕ್ಲೀನ್ ಆಗಿ ಇರುತ್ತೆ. ಉಪಯೋಗಿಸಿದ್ದು ಒಂದು ವಾರಕ್ಕೆ ನಿಮ್ಗೆ ಅರ್ಥ ಆಗುತ್ತೆ, ಉಪಯೋಗಿಸಿರೋ ಗಿಡಕ್ಕೂ ಉಪಯೋಗಿಸದಲ್ಲೇ ಇರೋ ಗಿಡಕ್ಕೂ. ಟೊಮೊಟೊ ಗಿಡದಲ್ಲಂತೂ 1/2 ಗಂಟೆನಲ್ಲೇ ಹೇಳಿದ್ದಾರೆ, ಸರ್ ಕಲರ್ ಚೇಂಜ್ ಆಗೋಯ್ತು, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ಸರ್. ಟೊಮೊಟೊ ಮತ್ತೆ ಗುಲಾಬಿ ಗಿಡದಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ಕೇಳಿರಣ್ಣ ಕೇಳಿರಣ್ಣ, ನುವಾಲ್ಗಿಯ ದ್ರಾವಣವನ್ನ, ಇದರ ಲಭ್ಯತೆಯನ್ನ ಸಂಪರ್ಕಿಸಿ ಈ ಸಂಖ್ಯೆಯನ್ನ ಬರೆದುಕೊಳ್ಳಿ, ಈ ಸಂಖ್ಯೆಯನ್ನ ಪಡೆಯಿರಿ ವಿವರಗಳನ್ನ, ಮಾಡಿರಿ ನುವಾಲ್ಗಿಯ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ. ಸಂಸ್ಥೆಯ ವ್ಯವಸ್ಥಾಪಕರ ಸಂಖ್ಯೆ ಹೀಗಿದೆ, ಮಾತನಾಡಿ ಅವರೊಂದಿಗೆ, ಚರ್ಚಿಸಿ ಇತರರೊಂದಿಗೆ, ನುವಾಲ್ಗಿ ಇದೆ ನಿಮ್ಮೊಂದಿಗೆ, ನುವಾಲ್ಗಿ ಇದೆ ನಿಮ್ಮೊಂದಿಗೆ. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ತಜ್ಞ ವಾಣಿ. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಬ್ರುಸೋಲಿಸಿಸ್ ಅಥವಾ ಕಂದು ರೋಗ ಅನ್ನುವ ಒಂದು ರೋಗದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳಲಿಕ್ಕಿದ್ದೇವೆ. ಇವತ್ತು ಈ ರೋಗದ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವವರು ಕಲಬುರಗಿಯ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಹಿರಿಯ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಶೇಷರಾವ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಶೇಷರಾವ್ ಅವರೇ. ಈಗ ನೋಡಿ, ನಾವು ಹಲವು ರೀತಿಯ ಜ್ವರಗಳನ್ನು ಕೇಳ್ತೇವೆ. ಅದು ಹಕ್ಕಿ ಜ್ವರ, ಇಲಿ ಜ್ವರ, ಹಂದಿ ಜ್ವರ, ಹೀಗೆ ನಾನಾ ರೀತಿಯ ಜ್ವರಗಳನ್ನು ಕೇಳ್ತೇವೆ. ಇದು ಮನುಷ್ಯರಿಗೆ ಬಹಳಷ್ಟು ತೊಂದರೆಯನ್ನು ಕೂಡ ಮಾಡ್ತವೆ. ಆದರೆ ಬ್ರುಸೋಲಿಸಿಸ್ ಅನ್ನುವ ಈ ರೋಗ ಅಥವಾ ಕಂದು ರೋಗ ಅಂತ ಏನು ಹೇಳ್ತೇವೆ, ಇದು ಪ್ರಾಣಿಗಳಲ್ಲಿಯೂ ಮನುಷ್ಯರಲ್ಲಿಯೂ ಕಂಡುಬರುವ ರೋಗ ಅಂತ ಹೇಳ್ತೇವೆ. ಈ ರೋಗ ಹರಡಲಿಕ್ಕೆ ಯಾವ ರೋಗಾಣು ಕಾರಣ? ಇದು ಮುಖ್ಯವಾಗಿ ಕಂದು ರೋಗ ಅಂತಕ್ಕಂಥದ್ದು ಪ್ರಾಣಿಗಳಲ್ಲಿ ಬರ್ತಕ್ಕಂಥ ರೋಗ. ಇದು ಬೆಸಿಲಸ್ ಅಂತಕ್ಕಂಥ ಒಂದು ರೋಗಾಣುವಿಂದ ಬರ್ತಕ್ಕಂಥ ರೋಗ. ಬೆಸಿಲಸ್ ಅಬಾರ್ಟಸ್. ಓಹೋಹೋ. ಈಗ ಯಾವ ಪ್ರಾಣಿಗಳಲ್ಲಿ ಈ ರೋಗ ಕಂಡು ಬರ್ತದೆ? ಮುಖ್ಯವಾಗಿ ಈ ರೋಗ ಹಸು ಮತ್ತು ಎಮ್ಮೆಗಳಲ್ಲಿ ಕಾಣಿಸುತ್ತೆ ಮುಖ್ಯವಾಗಿ. ಅದರ ಜೊತೆಗೆ ಕುರಿ, ಮೇಕೆ ಮತ್ತು ಹಂದಿಗಳಲ್ಲೂ ಕೂಡ ಈ ರೋಗನ ನೋಡಬಹುದು. ಅದರ ಜೊತೆಗೆ ಒಂಟಿಗಳಲ್ಲಿ ಕೂಡ ಈ ರೋಗನ ನಾವು ನೋಡಿರುದುಂಟು. ಅದರ ಜೊತೆಗೆ ಈ ಪ್ರಾಣಿಯಿಂದ ಮನುಷ್ಯರಲ್ಲಿ ಕೂಡ ಈ ರೋಗ ಹರಡುತ್ತದೆ. ಓಹೋ, ಅಂದ್ರೆ ಮನುಷ್ಯರಿಗೂ ಕೂಡ ಈ ರೋಗ ಹರಡುತ್ತದೆ ಅಂತ. ಹೌದು. ಅಂದ್ರೆ ಈ ಪ್ರಾಣಿಗಳಿಂದಲೇ ಹರಡುತ್ತದೆ ಸರ್, ಅಥವಾ ಬೇರೆ ರೋಗಾಣುವಿನಿಂದಲೇ ಸಂಪರ್ಕಕ್ಕೆ ಬೇರೆ ರೀತಿಯಲ್ಲಿ ಸಂಪರ್ಕ ಆಗಿ ಬರುವುದು ಹೇಗೆ ಅಂತ? ಆಕ್ಚುಲಿ ಯಾವ ರೋಗಗ್ರಸ್ತ ಪ್ರಾಣಿಗಳು ನಮ್ಮ ಫಾರ್ಮ್ ಅಲ್ಲಿ ಇರ್ತಾವ, ಅವು ಸಾಮಾನ್ಯವಾಗಿ ರೋಗಾಣುಗಳನ್ನ ಹೊರಗಡೆ ಸಿಕ್ರೀಟ್ ಮಾಡ್ತದೆ. ಮಲಗಳ ಮೂಲಕ, ಮತ್ತೆ ಮೂತ್ರಗಳ ಮೂಲಕ, ಇವನ್ನ ಹಾಲಿನ ಮುಖಾಂತರ ಕೂಡ ಈ ರೋಗಾಣುಗಳು ದೇಹದಿಂದ ಹೊರಗಡೆ ಬರ್ತಾವ. ಮನುಷ್ಯನಿಗೆ ಬರ ಸಾಧ್ಯತೆಗಳು ಹೆಚ್ಚಿರ್ತದೆ. ಈಗ ಶೇಷರ ಅವರು ಹೇಳಿ, ಈ ರೋಗ ಹೇಗೆ ಹರಡ್ತದೆ, ಸ್ವಲ್ಪ ಅದನ್ನ ವಿವರವಾಗಿ ತಿಳಿಸಿ. ಈ ಪ್ರಾಣಿಗಳು ಈ ರೋಗದಿಂದ ಕಂದು ಹಾಕಿದಾಗ, ಆಕ್ಚುಲಿ ಈ ರೋಗದ ಮುಖ್ಯ ಲಕ್ಷಣ ಏನಂತ ಹೇಳಿದ್ರೆ ಸ್ಪಾಂಟೇನಿಯಸ್ ಅಭಾಷಣ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ನಾವು. ಅಂದ್ರೆ ಸತತವಾಗಿ ಅಭಾಷನ್ಸ್ ಆಗ್ತಕ್ಕಂಥದ್ದು. ಇನ್ನು ಒಂದು ಗರ್ಭಪಾತ 5-7 ತಿಂಗಳ ಒಂದು ಸ್ಟೇಜ್ ಅಲ್ಲಿ ಅವು ಕಂದು ಹಾಕೊಳ್ತಾವ. ಆ ಕಂದು ಹಾಕಿದ್ಮೇಲೆ ಏನ ದ್ರವಗಳು ಶ್ರಾವಣ ಆಗ್ತಾವ, ನಾವೇನ ಅದು ಸಿಕ್ರಿಷನ್ಸ್ ಅಂತ ಕರಿತೀವಿ. ಅದರ ಜೊತೆಗೆ ಸತ್ಯ ಅದು ಮಾಸ್ ಬೀಳತಕ್ಕಂಥದ್ದು, ಮತ್ತೆ ಅದರ ಮಲ, ಮತ್ತೆ ಮೂತ್ರ, ಹಾಲು, ಇವೆಲ್ಲದರ ಜೊತೆಗೆ ಈ ರೋಗಾಣುಗಳು ಸಾಕಷ್ಟು ಪ್ರಮಾಣದಲ್ಲಿ ದೇಹದಿಂದ ಹೊರಗಡೆ ಸಿಕ್ರೀಟ್ ಆಗ್ತಾವ. ಓಹೋ. ಆವಾಗ ಏನಾಗ್ತದೆ, ಈ ಆರೋಗ್ಯವಂತ ಆಗಿರ್ತಕ್ಕಂಥ ಪ್ರಾಣಿಗಳು ಇಂಥ ಸಂದರ್ಭದಲ್ಲಿ ಏನ್ ಇವು ಸಿಕ್ರೀಟ್ ಆಗಿರ್ತಕ್ಕಂಥ ಏನ್ ರೋಗಾಣುಗಳು ಅದ್ರ ಜೊತೆಗೆ ರೋಗಾಣು ಬಂದಿರತಕ್ಕಂಥ ಇರ್ತದ, ಅದು ಆಹಾರ ಜೊತೆ ನೀರಿನ ಜೊತೆ ಕುಲುಷಿತವಾದಾಗ ಆರೋಗ್ಯವಾಗಿರ್ತಕ್ಕಂಥ ಪ್ರಾಣಿಗಳು ಇದನ್ನ ಏನಾದರೂ ಆಹಾರ ಸೇವನೆ ಮಾಡಿದ್ರೆ ಸಾಮಾನ್ಯವಾಗಿ ಆರೋಗ್ಯವಂತ ಇರತಕ್ಕಂಥ ಪ್ರಾಣಿಗಳಲ್ಲಿ ಕೂಡ ಈ ರೋಗನ ಕಾಣಿಸ್ತದೆ. ಅಂದ್ರೆ ಶಶರ ಅವರು ನೀವು ಹೇಳೋ ಪ್ರಕಾರ ಈ ಕಂದು ರೋಗ ಪೀಡಿತ ಪ್ರಾಣಿಗಳು ಸ್ರವಿಸುವಂತ ಪದಾರ್ಥದ ರೂಪದಲ್ಲಿ ಆಗಿರ್ಬೋದು ಅಥವಾ ಗರ್ಭಸ್ರಾವದ ಸಂದರ್ಭದಲ್ಲಿ ಆಗಿರ್ಬೋದು, ಅದೆಲ್ಲ ಒಂದು ಕಡೆ ಸೇರಿ ಮತ್ತೊಂದು ಪ್ರಾಣಿಗೋ ಅಥವಾ ಮನುಷ್ಯರಿಗೋ ಅದು ಸಂಪರ್ಕಕ್ಕೆ ಬಂದಾಗ ಅದು ರೋಗವಾಗಿ ಪಸರಿಸ್ತದೆ ಅಂತ. ಹೌದೌದೌದು. ಅದರ ಜೊತೆಗೆ ನಾವು ವೈಜ್ಞಾನಿಕವಾಗಿ ಈ ಒಂದು ರೋಗ ಮನುಷ್ಯರಿಗೆ ಹರಡದಂಗ್ ತಡೆಗಟ್ಟಲಿಕ್ಕೆ ಏನು ಹಾಲು ಅಥವಾ ಮಾಂಸ ಇವು ಯಾವುದು ಬೇಯಿಸದೆ ತಿನ್ನಬಾರ್ದು. ಹಾಲನ್ನ ನಾವು ಅದಕ್ಕೆ ಈಗಿನ ದಿನಗಳಲ್ಲಿ ನಾವು ನೋಡ್ತೀವಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಪ್ಯಾಶ್ಚರೈಸ್ ಮಿಲ್ಕ್ ಅನ್ನೇ ಉಪಯೋಗ ಮಾಡಿ. ಅದ್ರ ಮೇನ್ ಉದ್ದೇಶ ಅಂದ್ರೆ ಇಂಥ ಕೆಲವು ರೋಗಗಳು ಪ್ರಾಣಿಯಿಂದ ಮನುಷ್ಯನಿಗೆ ಹರಡತಕ್ಕಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಹಾಲಾಗ್ಲಿ ಮಾಂಸ ಆಗ್ಲಿ ನಾವು ಅದನ್ನು ಸರಿಯಾಗಿ ಬೇಯಿಸಿ ಕುದಿಸಿ ಅದನ್ನ ನಾವು ಉಪಯೋಗ ಮಾಡಿದ್ರೆ ಇಂಥ ರೋಗಗಳನ್ನು ಬರೆಯದಂಗೆ ತಡೆಗಟ್ಟಲಿಕ್ಕೆ ನಮಗೆ ಸಾಧ್ಯವಾಗ. ಅಂದ್ರೆ ನೀವು ಹೇಳೋ ಪ್ರಕಾರ ಕಂದು ರೋಗ ಬರದಂತೆ ತಡೆಯಬೇಕಾದ್ರೆ ಹಾಲನ್ನ ಕಾಯಿಸಿಕೊಡಿ ಅಲ್ವಾ? ಈಗ ನೀವು ಹೇಳಿದ್ರೆ ಲಕ್ಷಣಗಳು ಅಂತ, ಪ್ರಮುಖವಾಗಿ ಯಾವ ರೀತಿಯ ಲಕ್ಷಣಗಳು ಕಂಡು ಬರ್ತದೆ ಕಂದು ರೋಗ ಬಂದ ಕೂಡಲೇ? ಈಗ ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಪ್ರಾಣಿಗಳಲ್ಲಿ ಕೂಡ ಮನುಷ್ಯರಲ್ಲೂ ಕೂಡ ಇಂಟರ್ಮಿಟೆಂಟ್ ಫೀವರ್ ಅಂತ ಕರಿತೀವಿ ನಾವು. ಜ್ವರ ಬರ್ತದೆ ಅವಾಗಿವಾಗ, ಜ್ವರ ತಿಂಗಳಲ್ಲಿ ಒಂದ್ಸಲ ಎರಡ್ ಸಲ ಜ್ವರ ಬರ್ತಕ್ಕಂಥದ್ದು. ಬಹಳ ಡಿಪ್ರೆಷನ್ಸ್ ವೀಕ್ ಆಗಿರ್ತಕ್ಕಂಥ ಪ್ರಾಣಿಗಳು, ಅದರದ ದೇಹದ ಏನ ದೃಢತೆ ಇರ್ತದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದು. ಯಾವ ಗರ್ಭ ಧರಿಸಿರ್ತಕ್ಕಂಥ ಪ್ರಾಣಿಗಳು 5-7 ತಿಂಗಳಲ್ಲಿ ಇದ್ದಾಗ ಅವು ಕಂದು ಹಾಕೊಳ್ತಕ್ಕಂಥದ್ದು. ಆ ಕಂದು ಹಾಕಿದ್ಮೇಲೆ ಅದು ಏನ್ ನಾವು ಹೊರಗಡೆ ಮಾಸ್ ಬೀಳೋದಂತ ಏನ್ ಕರಿತೀವಿ ಅದಕ್ಕೆ ನಾವು ಪ್ಲಾಸೆಂಟಾ ಅಂತ ಕರಿತೀವಿ. ಅದು ಯೂಶುವಲಿ ಈ ರೋಗದಲ್ಲಿ ಅದು ಹೊರಗಡೆ ಬರದೇ ಇಲ್ಲ. 1-3 ಡೇಸ್ ತಗ ಅದು ಪ್ಲಾಸೆಂಟಾ ರಿಟೆನ್ಷನ್ ಆಗ್ತದೆ. ಅಂತ ಸಂದರ್ಭದಲ್ಲಿ ರೈತರಾಗ್ಲಿ ಅಥವಾ ನಮ್ಮ ಪಶು ವೈದ್ಯರಾಗ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೈ ಹಾಕಿ ಅದನ್ನ ತೆಗೆಯತಕ್ಕಂತಹ ಸಂದರ್ಭದಲ್ಲಿ ಅದರಲ್ಲಿ ಸಾಕಷ್ಟು ರೋಗಾಣು ಇರೋದ್ರಿಂದ ಈ ಒಂದು ರೂಟ್ ಇಂದ ಕೂಡ ಮನುಷ್ಯರಿಗೆ ಕೂಡ ಹರಡ ಸಾಧ್ಯತೆಗಳು ಹೆಚ್ಚಿರ್ತದೆ. ಅದರ ಜೊತೆಗೆ ಗಂಡು ಪ್ರಾಣಿಗಳಲ್ಲಿ ಮುಖ್ಯವಾಗಿ ಮೇನ್ ಇದರದ ಲಕ್ಷಣ ಏನಂತ ಹೇಳಿದ್ರೆ ಅದರ ತೋರ್ಡ್ ಇನ್ಫ್ಲಮೇಷನ್ ಆಗ್ತದೆ, ಟೆಸ್ಟಿಸ್ ದಪ್ಪ ಆಗ್ಬಿಡೋದು, ಉಬ್ಬಿಕೊಂಡಿರೋದು. ಜ್ವರದ ಜೊತೆಗೆ ತೋಡು ಉಬ್ಬಿಕೊಂಡು ಮತ್ತೆ ಎಲ್ಲಾ ಕೀಲುಗಳ ಒಂದು ಪೇನ್ ನೋವು ಇರ್ತದೆ. ಆ ಕೀಲುಗಳಲ್ಲಿ ನೀರ್ ತುಂಬಿಕೊಳ್ತದೆ, ಅದಕ್ಕೆ ನಾವು ಹೈಗ್ರೋಮಾ ಅಂತ ಕರಿತೀವಿ. ಎಲ್ಲಾ ಕೀಲುಗಳಲ್ಲಿ ಪ್ರಾಣಿಗಳೆಲ್ಲ ಏನು ಗಂಡು ಪ್ರಾಣಿಗಳು ಇರ್ತವ ಇದರಲ್ಲಿ ಕೀಲಲ್ಲಿ ನೀರ್ ತುಂಬಿಕೊಳ್ತದ್ದು, ಅದನ್ನ ನಾವು ಹೈಗ್ರೋಮಾ ಅಂತಕ್ಕಂಥದ್ದನ್ನು. ಅದು ಹೆಣ್ಣು ಪ್ರಾಣಿಯಲ್ಲಿ ಮುಖ್ಯವಾಗಿ ಇದು ಗರ್ಭಕೋಶಕ್ಕೆ ಅದಕ್ಕೆ ಮಾತ್ರ ಸೀಮಿತ ಆಗಿರ್ತದೆ ಪ್ರಾಣಿಗಳಲ್ಲಿ. ಅದು ಅಬಾಷನ್ಸ್ ಆಗೋದು, ಅಲ್ಲಿ ಪ್ಲಾಸೆಂಟಾದಾಗ ಇನ್ಫೆಕ್ಷನ್ಸ್ ಆಗೋದು, ಪ್ಲಾಸೆಂಟೈಟೈಸ್ ಆಗೋದು, ಇವೆಲ್ಲ ಅದರ ಏನ ಗರ್ಭಕೋಶದ ಅಂಗಗಳದಾವ ಅದ್ರ ಮೇಲೆನೆ ಪರಿಣಾಮ ಬೀರ್ತಕ್ಕ. ಈಗ ಕಂದು ರೋಗದ ಒಂದು ಲಕ್ಷಣ ಜ್ವರ ಅಂತ ಹೇಳಿದ್ರಿ, ಈಗ ಪ್ರಾಣಿಗಳಲ್ಲಿ ಈಗ ಜ್ವರ ಬಂದಿದೆ ಅಂತ ನಾವು ಹೇಗೆ ಗುರುತಿಸಿಕೊಳ್ಳುದು, ಏನಾದ್ರ ಲಕ್ಷಣ ತೋರಿಸ್ತಾವ? ಯೂಶ್ವಲಿ ಜ್ವರ ಅಂತ ಹೇಳಿದ್ರೆ ಪ್ರಾಣಿಗಳಲ್ಲಿ ಏನಂತಾರೆ, ಮುಖ್ಯವಾಗಿ ಅವ್ ನೀರು ಸರಿಯಾಗಿ ಕುಡಿಯೋದಿಲ್ಲ, ಆಹಾರ ತಿನ್ನಂಗಿಲ್ಲ, ಅದು ಒಂದೇ ಕಡೆ ನಿಂತ್ಕೊಂಡಿರ್ತದೆ. ಅದು ನಾವು ಹೊರಗಡೆಯಿಂದ ನೋಡಿದಾಗ ಅದು ಆ ಬಾಡಿ ಏನ್ ಕಲರ್ ಇರ್ತದೆ ಅದು ಕ್ರಮೇಣ ಒಂದು ಬದಲಾವಣೆಯ ರೂಪದಲ್ಲಿ ಕಾಣಿಸ್ತದೆ, ಮೂಲ ರೂಪವನ್ನು ಬದಲಿಸ್ತದೆ. ಮತ್ತೆ ಜೊಲ್ಲು ಸುರಿಸುವ ಅದು ಏನಾದ್ರೂ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆ ರಿಲೇಟೆಡ್ ರೋಗಗಳು ಇದ್ರೆ ಜೊಲ್ಲು ಸುರಿಸ್ತಕ್ಕಂಥದ್ದು, ಅಥವಾ ಎಂಟ್ರಿಕ್ ಫಾರ್ಮ್ ಇದ್ರೆ ಬೇದಿ ಪ್ರಮಾಣದಲ್ಲಿ ನಾವು ಅದನ್ನ ರೋಗ ಬಂದಿದೆ ಅಂತಕ್ಕಂಥದ್ದು ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ, ಆ ಬೇದಿಯಲ್ಲಿ ಕೂಡ ಗುರುತಿಸಬಹುದು. ಅದೇ ತರ ಈ ಮನುಷ್ಯರಲ್ಲಿ ಇದರದ ಲಕ್ಷಣಗಳು ಏನಂತ ಹೇಳಿದ್ರೆ ಅಂಡುಲೆಂಟ್ ಫೀವರ್ ಅಂತ ಕರೀತಾರೆ. ಅಂಡುಲೆಂಟ್ ಫೀವರ್ ಅಂದ್ರೆ ಇಂಟರ್ಮಿಟೆಂಟ್ ತಿಂಗಳಿಗೆ ಒಂದ್ಸಲ ಜ್ವರ ಬರೋದು, ಅತಿಯಾದಂತಹ ವೀಕ್ನೆಸ್, ಸುಸ್ತು, ಮನುಷ್ಯ ತಲೆನೋವು ಅವಾಗಿವಾಗ ತಲೆನೋವು, ಅದರ ಜೊತೆ ಮನುಷ್ಯರಲ್ಲೂ ಕೂಡ ಜಾಯಿಂಟ್ ಪೇನ್ ಅಂತಕ್ಕಂಥದ್ದು ಸಾಮಾನ್ಯ ಎಲ್ಲ ಇದರಲ್ಲಿ. ಅದರ ಜೊತೆಗೆ ಹೇಗೆ ಗಂಡು ಪ್ರಾಣಿಗಳಲ್ಲಿ ಏನು ಆರ್ಕೈಟಿಸ್ ಇತ್ತು, ಇನ್ಫ್ಲಮೇಷನ್ ಆಫ್ ಟೆಸ್ಟಿಸ್, ಅದು ಮನುಷ್ಯರಲ್ಲೂ ಕೂಡ ನಾವು ಇದನ್ನು ನೋಡಬಹುದು. ಒಂದ್ಸಲ ಮನುಷ್ಯರಿಗೆ ಈ ರೋಗ ತಗುಲಿದ್ರೆ ಇದಕ್ಕೂ ಚಿಕಿತ್ಸೆ ಇದ್ರೂ ಕೂಡ ಇದು ಒಂದ್ ಸಿಂಪ್ಟಮೆಟಿಕ್ ಚಿಕಿತ್ಸೆ ಅಂತ ಕರಿಬಹುದು. ಅದು ಕ್ಯೂರ್ ಆಗ್ತದೆ ಮತ್ತು ಕ್ರಮೇಣ ಇನ್ನೊಂದು ಫ್ಯೂಚರಲ್ಲಿ ಅವನಿಗೆ ಏನಾದರೂ ಸ್ಟ್ರೆಸ್ ಆಯಿತು, ಇಮ್ಯುನಿಟಿ ಡೌನ್ ಆಯಿತು ಅಂತ ಹೇಳಿದ್ರೆ ಮತ್ತೆ ರೀಅಕರೆನ್ಸ್ ಆಗಿ ಈ ರೋಗನ ಉಲ್ಬಣಗೊಳ್ಳುತ್ತದೆ. ಅದರ ಜೊತೆಗೆ ಒಂದ್ಸಲ ಪಾಸಿಟಿವ್ ಆಯ್ತು ಬ್ರುಸೆಲೋಸಿಸ್ ಅಂದ್ರೆ ಅವರಿಗೆ ಮಕ್ಕಳಾದ ಸಾಧ್ಯತೆ ಬಹಳಷ್ಟು ಕಡಿಮೆ ಆಗ್ಬಿಡ್ತದೆ. ಓಹೋ, ಯಾಕಂದ್ರೆ ಮಂಜೇತನ ಬರ್ತಕ್ಕಂಥದ್ದು ಫಸ್ಟ್ ಇನಿಷಿಯಲಿ 1 or 2 ಅಬಾಷನ್ಸ್ ಆಗ್ತದೆ, ಅದು ಡೆಡ್ಲಿ ಡಿಸೀಸ್. ಅದರ ಜೊತೆಗೆ ಇದು ಆಕ್ಚುಲಿ ಈ ರೋಗಾಣುಗಳು ವೀರ್ಯದಲ್ಲಿ ಹೆಚ್ಚಿರ್ತವೆ. ಆ ಒಂದು ಇರೋದ್ರಿಂದ ಏನು ಅವರ ಸಂಬಂಧ ಬೇರೆ ಇದರಲ್ಲಿ ಮಾಡಿದ್ರು ಕೂಡ ಬೇರೆಯವರಿಗೆ ಕೂಡ ಈ ರೋಗ ಹರಡಿಸಬಹುದು. ಅದೇ ತರ ನಾವು ಪ್ರಾಣಿಗಳು ಅಂಟು ರೋಗ ಅಂತ ಹೇಳ್ತೀರಾ, ಹೇಗೆ ಅಂಟು ರೋಗ ಅಂತ ಕರೆಯಕ್ ಬರಲ್ಲ ಇದು ಸರ್? ಆಕ್ಚುಲಿ ಅಲ್ಲಿ ಸಂಬಂಧ ಬೆಳೆಸ್ತಾರೆ ಅಥವಾ ಅದು ನಾವು ಪ್ರಾಣಿಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಹಳ್ಳಿಕಡೆ ಏನ್ ಮಾಡ್ತಾರೆ ಅಂತಾರೆ, ಒಂದು ಬುಲ್ ಅಂದ್ರೆ ಎತ್ತು ಅದು ಬ್ರೀಡಿಂಗ್ ಗೋಸ್ಕರನೇ ಬೆಳೆಸಿರ್ತಾರೆ. ಆ ಬ್ರೀಡಿಂಗ್ ಗೋಸ್ಕರ ಮಾಡ್ಲಿಕ್ಕೆ ಅದಕ್ಕೆ ಏನಾದ್ರೂ ಒಂದಕ್ಕೆ ಪಾಸಿಟಿವ್ ಏನಾದ್ರೂ ಬಂದ್ಬಿಟ್ರೆ ಆ ಭಾಗದಲ್ಲಿ ಎಷ್ಟು ಹೆಣ್ಣುಗಳಿಗೆ ಅವರು ಕ್ರಾಸ್ ಮಾಡಿಸ್ತಾರೆ ಅವು ಎಲ್ಲದಕ್ಕೂ ಈ ರೋಗ ಹರಡುತ್ತೆ. ಅಂದ್ರೆ ಇದು ಬಹಳ ಫಾಸ್ಟ್ ಆಗಿ ಹರಡತಕ್ಕಂತ ರೋಗ. ನೀವು ಹೇಳೋ ಪ್ರಕಾರ ಈ ಸಂತಾನೋತ್ಪತ್ತಿಗಾಗಿ ಎತ್ತುಗಳನ್ನು ತಗೊಂಡು ಹೋಗ ಮೊದಲು ಪರೀಕ್ಷೆ ಮಾಡಿಸೋದು ಸೂಕ್ತ. ಅದನ್ನ ನಾವು ಎಲ್ಲ ಈಗ ಆರ್ಗನೈಸ್ ಫಾರ್ಮ್ ಅಲ್ಲಿ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ವರ್ಷಕ್ಕೊಂದ್ಸಲ ಅದನ್ನ ಇದು ಸ್ಕ್ರೀನಿಂಗ್ ಮಾಡಿ ಟೆಸ್ಟ್ ಮಾಡಿ ಇಂತ ಯಾವ್ದಾದ್ರೆ ಇದ್ರೆ ಅದಕ್ಕೆ ಕೂಡಲೇ ಅದನ್ನ ನಾವು ವೈಜ್ಞಾನಿಕವಾಗಿ ಅದನ್ನ ಸಪರೇಟ್ ಮಾಡಿ ಅಂತದನ್ನ ನಾವು ಅಡ್ವೈಸ್ ಮಾಡ್ತೀವಿ. ಶೇಷರವರು, ನೀವು ಒಂದು ಹೇಳಿದ್ರಿ, ಈಗ ಹಾಲನ್ನ ನಾವು ಕಾಯಿಸುವಾಗ ಅಥವಾ ಕುದಿಸಿ ಕುಡಿಯುವುದರಿಂದ ಇದಾಗ್ತದೆ, ಇದನ್ನು ತಡಿಬಹುದು ಅಂತ. ಈಗ ಮಾಂಸದ ಪ್ರಾಣಿಗಳು ಕೂಡ ಇರ್ತವೆ, ಮಾಂಸವನ್ನ ತಿನ್ನುವಂತ ಪ್ರಾಣಿಗಳಿಗೆ ಹೇಗೆ ನಾವು ತಡೆ ಮಾಡಬೇಕು? ಅದು ಕುದಿಸುವುದರಿಂದ ಮಾತ್ರ ಸಾಧ್ಯ ಆಗ್ತದಲ್ಲ, ಬೇರೆ ಏನಾದ್ರೂ ವಿಧಾನ ಇರ್ತದಂತ? ಇದಕ್ಕೆ ನೇಚರೇ ಒಂಥರ ವಿಭಿನ್ನತೆ ಕೊಟ್ಟಿದೆ. ಏನಂತ ಹೇಗೆ ಅಂತ ಹೇಳಿದ್ರೆ, ಈ ರೋಗ ಕಾರ್ನಿವೋರ್ಸ್ ಅಂತ ಹೇಳಿದ್ರೆ ಯಾವ ಪ್ರಾಣಿಗಳು ಬರೀ ಮಾಂಸದಿಂದ ಜೀವಿಸ್ತಾವ ಅದಕ್ಕೆ ಈ ರೋಗ ಬರೋದಿಲ್ಲ. ನಾವೇನ ಹುಲಿ ಆಗ್ಲಿ ಅಥವಾ ಮಾಂಸ ತಿನ್ನುವ ಪ್ರಾಣಿಗಳಿಗೆ ಬರೋದಿಲ್ಲ. ಇದು ಸೀಮಿತ ಆಗಿರ್ತಕ್ಕಂಥದ್ದು ಬರೀ ಹಸು, ಎಮ್ಮೆ, ಕುರಿ, ಮೇಕೆ, ಮನುಷ್ಯ ಇಷ್ಟು ರಿಲೇಟೆಡ್ಗೆ ಈ ರೋಗನ ಬರಲಿ ಸಾಧ್ಯತೆ ಹೆಚ್ಚದ. ಅಂದ್ರೆ ಆ ಮಾಂಸದ ಪ್ರಾಣಿಗಳು ಅಂತ ಏನಿರ್ತದೆ, ಈಗ ಕೋಳಿ ಅಥವಾ ಮೇಕೆ, ಆಡು, ಕುರಿ, ಇಂಥದಕ್ಕೆಲ್ಲ ಬರುತ್ತೆ. ಅದನ್ನ ಹೇಗೆ ಮತ್ತೆ ಆ ಮಾಂಸವನ್ನು ತಿನ್ನುವುದು ಅಪಾಯಕಾರಿ ಅಲ್ವಾ? ಅಲ್ಲ, ಅದಕ್ಕೇನೆ ಈಗ ಏನಂತ ಹೇಳಿದ್ರೆ ನಮ್ಮ ಮೇನ್ ಮುಖ್ಯ ಗುರಿ ಏನಂತ ಹೇಳಿದ್ರೆ ನಾವು ಈ ರೋಗನ್ನ ಕಂಟ್ರೋಲ್ ಮಾಡಲಿಕ್ಕೆ ಓನ್ಲಿ ವೇ ಇಸ್ ವ್ಯಾಕ್ಸಿನೇಷನ್, ಲಸಿಕೆ ಹಾಕೋಬೇಕು. ಆ ಒಂದು ಇದರದಿಂದ ಆಕ್ಚುಲಿ ನಮ್ದು 2019 ಅಲ್ಲಿ ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟಿದ್ದಾರೆ. ಅದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ. ಹೀಗೆ ನಾವು ಪಲ್ಸ್ ಪೋಲಿಯೋ ಇದು ಮಾಡಿದೀವಿ, ಆ ಒಂದು ರೀತಿಯಲ್ಲೇ ನಾವು ಪ್ರಾಣಿಗಳಲ್ಲಿ ಕಂಪ್ಲೀಟ್ ಆಗಿ ಲಸಿಕೆ ಮಾಡಬೇಕು. ಲಸಿಕೆ ಮಾಡಿ ಈ ಪ್ರಾಣಿಯಿಂದ ಮನುಷ್ಯರಿಗೆ ಹರಡ್ತಕ್ಕಂಥ ತಡೆಗಟ್ಟಬಹುದು. ಈ ರೋಗದಿಂದ ನಮಗೆ ಸಾಮಾನ್ಯವಾಗಿ ಭಾರತ ಒಂದು ದೇಶಕ್ಕೇನೆ ನಾವು ಸರಿಸಾಮಾನ್ಯವಾಗಿ ಒಂದು 15,500 crores ಪರ್ ಎನಮ್ ಅಷ್ಟು ಲಾಸ್ ಅನ್ನ ಅನುಭವಿಸ್ತಾ ಇದ್ದೀವಿ. ಅಂದ್ರೆ ಇದಕ್ಕೆ ಏನು ಕಂದು ರೋಗ ತಡೆ ಲಸಿಕೆ ಅಂತ ಹೇಳ್ತಾರೆ, ಹೇಗೆ? ಹಾ, ಕಂದು ಬ್ರುಸಲೋಸಿಸ್ ವ್ಯಾಕ್ಸಿನ್ ಅಂತ ಹೇಳಿ ಕರಿತೀವಿ. ಈಗ ಸರ್, ಈ ರೋಗ ಬಂದ ಮೇಲೆ ಏನೇನು ಮಾಡಬಹುದು ಅನ್ನೋದಕ್ಕಿಂತ ಮುಂಜಾಗ್ರತೆ ವಹಿಸುವುದೇ ಒಳ್ಳೇದಲ್ಲ, ರೈತರಿಗೆ ಯಾವ ರೀತಿಯ ಸಲಹೆ ಕೊಡ್ತೀರಿ ಮುಂಜಾಗ್ರತೆ ವಹಿಸುವ ಬಗ್ಗೆ? ಹಾ, ಮುಂಜಾಗ್ರತೆ ವಹಿಸೋದ್ರಲ್ಲಿ ಒಂದು, ಅವರು ರಾಸುಗಳು ಏನಾದರೂ ಒಂದು ಸಲ ಅಥವಾ ಎರಡು ಸಲ ಕಂದು ಹಾಕೊಂಡ್ರೆ ಕೂಡಲೇ ಅಲ್ಲಿರ್ತಕ್ಕಂತ ಪಶುವೈದ್ಯರನ್ನ ಸಂಪರ್ಕಿಸ್ತಕ್ಕಂಥದ್ದು. ಅದನ್ನ ಕೂಡಲೇ ಅವರು ಅದನ್ನ ಸ್ಕ್ರೀನಿಂಗ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್, ಅದು ನಮ್ಮ ಸಂಸ್ಥೆಯಲ್ಲಿ ಲಭ್ಯ ಇದೆ. ಪ್ರಾಣಿ ಮತ್ತು ಮನುಷ್ಯರಿಗೆ ಕೂಡ ನಾವು ಮಾಡ್ತಕ್ಕಂಥ ಸೌಲಭ್ಯವನ್ನು ಹೊಂದಿದ್ದೀವಿ. ಅದು ಕನ್ಫರ್ಮ್ ಆದ್ಮೇಲೆ ಏನಾದರೂ ಪಾಸಿಟಿವ್ ಆಗಿದೆ ಅಂತ ಇದ್ರೆ ಅಂಥವಕ್ಕೆ ನಾವು ಅದನ್ನು ಬೇರ್ಪಡಿಸಿ ಅದರದೇ ಆದಂತಹ ಒಂದು ಸೈಂಟಿಫಿಕ್ ವೇಯಲ್ಲಿ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಇದರಲ್ಲಿ ನಾವು ಲಸಿಕೆಗೆ ನಾವು ಸಾಕಷ್ಟು ಚಾಲನೆ ಕೊಟ್ಟಿದ್ದೀವಿ. ಈಗ ನಮ್ಮದು ಈ ತಿಂಗಳು 6-15 ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮ ನಡೀತಾ ಇದೆ. ಮನೆ ಮನೆಗೆ ಹೋಗಿ ನಮ್ಮ ಸಿಬ್ಬಂದಿಗಳು ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿ ಅದಕ್ಕೆ ಸೂಕ್ತ ಲಸಿಕೆ ಮಾಡಲಿಕ್ಕೆ ಜಾಗೃತಿ ಮೂಡಿಸಿ ಲಸಿಕೆ ಮಾಡಿ ಅದಕ್ಕೆ ಟ್ಯಾಗ್ ನಮ್ಮ ಮನುಷ್ಯರಿಗೆ ಹೆಂಗೆ ಆಧಾರ ಇದೆಯಲ್ಲ ಆ ಒಂದು ಆ ಮಾದರಿಯಲ್ಲೇ ನಾವು ಒಂದು ಸಾಫ್ಟ್ವೇರ್ ಅಳವಡಿಸಿಕೊಂಡಿದ್ದೀವಿ. ಅದನ್ನ ವ್ಯಾಕ್ಸಿನ್ ಮಾಡೋದು, ಅದಕ್ಕೆ ಟ್ಯಾಗ್ ಮಾಡೋದು, ಅದು ಆನ್ಲೈನಲ್ಲಿ ಫೀಡ್ ಮಾಡಿಬಿಟ್ರೆ ಆ ಟ್ಯಾಗ್ ನಂಬರ್ ಕೊಟ್ಟರೆ ಎಲ್ಲಿ ವ್ಯಾಕ್ಸಿನ್ ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ, ಯಾರ ಮಾಲಕರು, ಏನು ಯಾವ ಡೇಟಿಗೆ ಮಾಡಿದ್ರೆ ಎಲ್ಲ ಮಾಹಿತಿ ಸಿಗ್ತಕ್ಕಂಥದ್ರು ಕೂಡ ನಾವು ಒಂದು ವೈಜ್ಞಾನಿಕವಾಗಿ ಇದು ಸಾಫ್ಟ್ವೇರ್ನ ಕೂಡ ನಾವು ರೆಡಿ ಮಾಡ್ತೀವಿ. ಈ ಬ್ರುಸೆಲ್ಲಾ ಅಭಿಯಾನ ಏನು ನಾವು 6-15 ವರೆಗೆ ಹಮ್ಮಿಕೊಂಡಿದ್ದೀವಿ, ಕೆಲವು ತಾಂತ್ರಿಕ ಮಾಹಿತಿಗಳ ಒಂದು ಕೊರತೆಯಿಂದ ನಾವು ಇದನ್ನ ಇನ್ನೂ ಒಂದು 5 ಅಂದ್ರೆ 20 ವರೆಗೆ ಹೆಚ್ಚಿಸಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲಾ ರೈತರು ಪಡ್ಕೋಬೇಕು ಮತ್ತು ಎಲ್ಲಾ ರಾಸುಗಳಿಗೆ ಈ ಒಂದು ಲಸಿಕೆಯನ್ನು ಮಾಡಿಸ್ಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊ. ಅಂದ್ರೆ ನೀವು ಹೇಳೋ ಪ್ರಕಾರ 6-15 ಎಲ್ಲ ಸೆಪ್ಟೆಂಬರ್ 20 ಇದೆ ಮತ್ತೆ ಎಲ್ಲಾ ಪಶುಪಾಲನಾ ಕೇಂದ್ರಗಳಲ್ಲಿ ಇದರ ಲಸಿಕೆ ಲಭ್ಯ ಇದೆ. ಇದಕ್ಕೆ ಏನು ಶುಲ್ಕ ಏನಾದ್ರೂ ಇದೆ? ಇಲ್ಲ ಇಲ್ಲ ಸರ್, ಫ್ರೀ ಗೌರ್ಮೆಂಟ್ ಐತೆ, ಫ್ರೀ ವ್ಯಾಕ್ಸಿನೇಷನ್ಸ್. ಶೇಷರ ಅವರೇ, ಈಗ ನಮ್ಮ ರೈತರು ಏನು ಮಾಡ್ತಾರೆ, ಏನಾದರೂ ಈ ರೀತಿಯ ಜ್ವರ ಅಥವಾ ಕಾಲುಬೇನೆ ಅಥವಾ ಏನಾದರೂ ಆದರೆ ರೈತರು ತಮ್ಮದೇ ಆದಂಥ ವಿಧಾನಗಳನ್ನು ಮತ್ತು ಹಳ್ಳಿಯಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಗುಣ ಆಗ್ತದೆ ಅಂತ ಕಾಯ್ತಾರೆ. ಅಂತಿಮ ಹಂತಕ್ಕೆ ಅದು ಬಹಳ ಉಲ್ಬಣಗೊಂಡಾಗ ಮಾತ್ರ ಪಶುವೈದ್ಯಕೀಯ ಕೇಂದ್ರಕ್ಕೆ ಬರ್ತಾರೆ ಅಥವಾ ವೈದ್ಯರನ್ನು ಕಾಣ್ತಾರೆ. ಈಗ ಇದಕ್ಕೆ ಸೂಕ್ತ ಚಿಕಿತ್ಸಾ ವಿಧಾನ ಹೇಗಿರ್ತದೆ ಅಂತ. ಇದು ಆಕ್ಚುಲಿ ಮುಖ್ಯವಾಗಿ ಇದಕ್ಕೆ ಚಿಕಿತ್ಸೆ ಅಂತ ಹೇಳಿದ್ರೆ ಪ್ರಾಣಿಗಳಲ್ಲಿ ಕಷ್ಟ ಇದ್ರ ಚಿಕಿತ್ಸೆ. ಯಾಕಂತ ಹೇಳಿದ್ರೆ ಏನಾಗುತ್ತೆ, ಇದರ ಚಿಕಿತ್ಸೆ ಡ್ಯೂರೇಷನ್ ಏನಿದೆಯಲ್ಲ, ಇಟ್ಸ್ ಲಾಂಗ್ ಡ್ಯೂರೇಟೆಡ್ ಟ್ರೀಟ್ಮೆಂಟ್. ದೀರ್ಘಾವಧಿ ಕನಿಷ್ಠ 3 ನಾವು ಇದಕ್ಕೆ ಕಂಟಿನ್ಯೂಸ್ ಆಗಿಂತ ಹೈಯರ್ ಆಂಟಿಬಯೋಟಿಕ್ ಕೊಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆ ಕಾಸ್ಟ್ ಆಫ್ ಮೆಡಿಸಿನ್ ಇಟ್ ಸೆಲ್ಫ್ ಈಸ್ ಮೋರ್ ದೆನ್ ಎನಿಮಲ್ ವ್ಯಾಲ್ಯೂಯೇಷನ್. ಅವಾಗ ನಾವು ಕೆಲವು ಪ್ರಿಕಾಷನರಿ ಮೇಜರ್ ತಗೊಳ್ಬೇಕಾಗುತ್ತೆ. ಆವಾಗ ನಾವು ಏನು ಅಡ್ವೈಸ್ ಮಾಡ್ತೀವಿ ಅಂದ್ರೆ ಪಾಸಿಟಿವ್ ಆಗಿರ್ತಕ್ಕಂಥ ಅಥವಾ ಕನ್ಫರ್ಮ್ ದೃಢಪಟ್ಟಿರ್ತಕ್ಕಂಥ ಪ್ರಾಣಿಗಳನ್ನ ವಿಲೇಮಾರಿ ಮಾಡ್ತಕ್ಕಂಥದ್ದಕ್ಕೆ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ. ಶೇಷರವರೇ, ಈಗ ನೀವು ಈ ಭಯಾನಕತೆ, ಇದು ಒಂದು ರೋಗ ಬಂಜೆತನವನ್ನ ತಂದು ಕೊಡ್ತದೆ ಮತ್ತೆ ಹರಡುತ್ತದೆ ಕೂಡ ಅಂತ ಹೇಳುವಾಗ ಇದು ಬಹಳ ಒಂದು ನಮ್ಮ ರೈತರು ಎಚ್ಚರಿಕೆಯನ್ನು ವಹಿಸಬೇಕಾದಂತ ಒಂದು ರೋಗ ಅಂತ ನಿಮ್ಮ ಮಾತಿನಿಂದ ಅರ್ಥ ಆಗ್ತದೆ. ಈ ರೋಗದ ತೀವ್ರತೆ ಎಷ್ಟು ಮತ್ತು ಸರಾಸರಿ ಎಷ್ಟು ಪ್ರಾಣಿಗಳಲ್ಲಿ ಈಗ ತಗುಲಿದೆ ಅಂತ ಏನಾದರೂ ಅಂಕಿಅಂಶಗಳಿವೆನೆ? ಆಕ್ಚುಲಿ ಸಾಮಾನ್ಯವಾಗಿ ನಮ್ಮ ಈ ಒಂದು ನಮ್ಮ ಪ್ರಯೋಗಾಲಯದಲ್ಲಿ ನಾವು ಕಲಬುರಗಿ, ಯಾದಗಿರಿ ಮತ್ತು ಬೀದರ್ದ ಸಂಖ್ಯೆಯನ್ನು ನಾವು ಇದು ಮಾಡಿದಾಗ ಸರಾಸರಿ ಪ್ರಾಣಿಗಳಲ್ಲಿ ಏನು ಹಾಲು ಕೊಡ್ತಕ್ಕಂಥ ಪ್ರಾಣಿಗಳಲ್ಲಿ 2-4% ಪ್ರಾಣಿಗಳು ಈ ರೋಗಕ್ಕೆ ಆಲ್ರೆಡಿ ತುತ್ತಾಗಿದ್ದಾವೆ, ಆಲ್ರೆಡಿ ಪಾಸಿಟಿವ್ ಅದಾವೆ. ಓಹೋ, ಅಂತಹ ಪ್ರಾಣಿಗಳಿಗೆ ನಾವು ವೈಜ್ಞಾನಿಕವಾಗಿ ಅವರಿಗೆ ಅವೇರ್ನೆಸ್ ಕೊಟ್ಟು ನಾವು ಬದಲಾವಣೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಲಸಿಕೆ ಮಾಡಿ ಮುಂದೆ ಬರ್ತಕ್ಕಂಥ ಪ್ರಾಣಿಗಳಿಗೆ ಉಳಿಸ್ತಕ್ಕಂಥದ್ದು ಈ ರೋಗ ಬರಲಂಗೆ ತಡೆಗಟ್ಟಲಿರ್ತಕ್ಕಂಥ ನಮ್ದು ಒಂದು ಮುಖ್ಯ ಆದ್ಯತೆ ಆಗಿರ್ತದೆ ಅದು. ಈಗ ರಾಜ್ಯದ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದರ ತೀವ್ರತೆ ಹೇಗಿದೆ? ಆಕ್ಚುಲಿ ಕಲ್ಯಾಣ ಕರ್ನಾಟಕದಲ್ಲೇ ಇದರ ತೀವ್ರತೆ ಹೆಚ್ಚಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಏನು ಹಸು ಎಮ್ಮೆ ಅಂತೀವಿ ಇದರದ್ದು ಸಂಖ್ಯೆ ಹೆಚ್ಚಿದೆ. ಒಂದು ಯಾಕಂತ ಹೇಳಿದ್ರೆ ಪಾವರ್ಟಿ ಕಡಿಮೆ ಇರೋದ್ರಿಂದ, ಲ್ಯಾಂಡ್ ಓನರ್ಶಿಪ್ ಹೆಚ್ಚಿರೋದ್ರಿಂದ ಈ ಕಡೆ ಭಾಗದಲ್ಲಿ ನಾವು ಪಶುಪಾಲನೆ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಸಂಖ್ಯೆ ಹೆಚ್ಚಿದೆ. ಅದೇ ನಾವು ಏನ್ ಆ ಕಡೆ ಡಿಸ್ಟಿಕ್ ಅದಾವ ಬೆಂಗಳೂರು ಮ್ಯಾಂಗ್ಳೂರ್ ಆ ಕಡೆ ಏನಂತ ಹೇಳಿದ್ರೆ ಸ್ವಲ್ಪ ಎಜುಕೇಶನ್ ಹೆಚ್ಚಿರೋದ್ರಿಂದ ಅವ್ರು ಏನ್ ಮಾಡಿದ್ರು ವೈಜ್ಞಾನಿಕವಾಗಿ ಮಾಡತಕ್ಕಂತ ಪ್ರವೃತ್ತಿ ಹೆಚ್ಚಿದೆ. ಅದರ ಜೊತೆಗೆ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಎಲ್ಲ ಆರ್ಗನೈಸ್ಡ್ ಫಾರ್ಮ್. ಅಂತ ಆರ್ಗನೈಸ್ ಫಾರ್ಮ್ ಅಲ್ಲಿ ಅವರು ವರ್ಷಕ್ಕೆ ಒಂದ್ಸಲ ಎರಡು ಸಲ ಇಂಥ ಒಂದು ರೋಗದ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದು ಅದನ್ನ ಸ್ಕ್ರೀನ್ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಮತ್ತು ಸೂಕ್ತ ವಿಲೇಮಾರಿ ಮಾಡ್ತಕ್ಕಂಥದ್ದು ಅವ್ರ ಸಾಮಾನ್ಯ ಒಂದು ರೂಢಿಯಾಗಿರುತ್ತದೆ. ಸರ್, ಈಗ ನೀವು ಹೇಳಿದ್ರಿ ಈ ಭಾಗದಲ್ಲಿ ಹೆಚ್ಚು ಕಂಡು ಬರ್ತದೆ ರಾಜ್ಯದ ಅಂಕಿಅಂಶಗಳನ್ನು ಗಮನಿಸಿದಾಗ ಅಂತ. ಹಾಗಾದ್ರೆ ಇಲ್ಲಿ ಜಾಗೃತಿ ಬಹಳಷ್ಟು ಬೇಕಾಗ್ತದೆ. ಈಗ ಈ ರೋಗ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಭಾರತ ಸರ್ಕಾರ ಅಥವಾ ಪಶುಸಂಗೋಪನಾ ಇಲಾಖೆ ಯಾವ ರೀತಿಯ ಕ್ರಮಗಳನ್ನು ಹೆಜ್ಜೆಗಳನ್ನು ಇಟ್ಟುಕೊಂಡಿದೆ ಅಂತ. ಇದು ಆಕ್ಚುಲಿ ಈ ರೋಗ ಏನಿದೆಯಲ್ಲ, ಇದು ಹೇಗೆ ರೋಗ ಅಂತ ಹೇಳಿದ್ರೆ, ಒಂದ್ಸಲ ಹಸುಗಳಿಗೆ ಅಬಾಷನ್ಸ್ ಆಯ್ತು, ಅದು ದೃಢಪಟ್ಟಿದ ಮೇಲೆ ನಾವು ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇದರಲ್ಲಿ ಒಂದು ಪ್ರಾಯ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಕರುಗಳಿಗೆ ಮಾತ್ರ ಈ ಲಸಿಕೆ ನಾವು ಏನು ಇಂಟ್ರೊಡ್ಯೂಸ್ ಮಾಡಿದೀವಿ ಕರುಗಳಿಗೆ, ಅದರದ್ದು ಎಷ್ಟಂದ್ರೆ ವಯಸ್ಸು 4-8 ತಿಂಗಳಲ್ಲಿ ಇರ್ತಕ್ಕಂಥ ಕರುಗಳಿಗೆ ಲಸಿಕೆ ಮಾಡಿದ್ರೆ ಆವಾಗ ಮಾತ್ರ ಈ ರೋಗನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಈ ರೋಗದ ರೋಗಾಣುಗಳು ಪ್ರಾಣಿಗಳ ದೇಹದಲ್ಲಿ ಕರುಗಳ ದೇಹದಲ್ಲಿ ಇರ್ತದೆ. ಯಾವಾಗ ಅವು ಪ್ರೌಢ ಅವಸ್ಥೆಗೆ ಬರ್ತವ, ಹಾರ್ಮೋನಲ್ ಚೇಂಜಸ್ ಆಗ್ತದೆ, ಆವಾಗ ಈ ರೋಗಾಣುಗಳು ಹೆಚ್ಚು ಉತ್ಪತ್ತಿಯಾಗಿ ರೋಗ ಉಂಟು ಮಾಡ್ತಕ್ಕಂಥದ್ದು. ಅಲ್ಲಿವರೆಗೆ ರೋಗದ ಈ ರೋಗಾಣು ಲೇಟೆಂಟ್ ಸ್ಟೇಜ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಆ ರೋಗಾಣುಗಳು ಸ್ತಬ್ಧ ಆಗಿರ್ತಾವ, ಶರೀರದಲ್ಲಿ ಸ್ತಬ್ಧವಾಗಿರ್ತಾವ. ಅಂತ ಇದು ಇದ್ದಾಗ ನಾವು ಆ ಕರುಗಳಿಗೆ ಲಸಿಕೆ ಮಾಡಿದಾಗ ಏನಾಗುತ್ತೆ, ಅವು ಪ್ರೌಢಾವಸ್ಥೆಗೆ ಬಂದು ಮೊದಲನೇ ಕರು ಹಾಕಿದಾಗ ಈ ರೋಗ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಮಾದರಿಯಲ್ಲಿ ನಾವು ಈಗ ನಮ್ಮ ಏನು ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ಆ ರೇಂಜ್ ಅಲ್ಲಿ ಇರ್ತಕ್ಕಂಥ ಕರುಗಳನ್ನು ನಾವು ಗುರುತಿಸಿ ಎಲ್ಲಾ ಕಡೆ ನಮ್ಮಲ್ಲಿರ್ತಕ್ಕಂಥ ಸಂಪೂರ್ಣ ಕರ್ನಾಟಕ ಕೆಲವು ಅದರ್ ಸ್ಟೇಟ್ಸ್ ಕೂಡ ಒಂದು ಮಾಸ್ ವ್ಯಾಕ್ಸಿನೇಷನ್ಸ್ ಮಾಡಿ 4-6 ತಿಂಗಳಲ್ಲಿ 8 ತಿಂಗಳಲ್ಲಿ ಇರ್ತಕ್ಕಂಥ ಕರುಗಳು ಈಗ ಮಾಡಿ, ಇನ್ನೊಂದು 3 ತಿಂಗಳಲ್ಲಿ 1 ತಿಂಗಳು ಇರ್ತಕ್ಕಂಥ ಕರುಗಳು ಅವು ಮತ್ತೆ ದೊಡ್ಡ ಆಗ್ತಾವ. ಆತರ ವರ್ಷದಲ್ಲಿ 3 ಸಲ ನಾವು ಈ ಲಸಿಕೆಯನ್ನು ಮಾಡಿ ಸಂಪೂರ್ಣವಾಗಿ ಮುಂದ್ ಬರ್ತಕ್ಕಂಥ ಏನ್ ಉತ್ಪತ್ತಿ ಆಗ್ತಕ್ಕಂಥ ಏನ್ ನ್ಯೂ ಜನರೇಷನ್ಸ್ ಅದಾವ ಅದರಾಗೆ ನಾವು 0 ಬ್ರುಸೆಲಿಸಿಸ್ ಮಾಡಿದಾಗ ಅದರಿಂದ ಮನುಷ್ಯರಲ್ಲಿಗೆ ಆಡ್ತಕ್ಕಂಥದ್ದು ಇದನ್ನು ಕಡಿಮೆ ಆಗ್ತದೆ, ನಾವು ಮನುಷ್ಯರಿಗೆ ರೋಗನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಶೇಷರಾವ್ ಅವರು ನಿಮ್ಮ ಮಾತು ಕೇಳಿದಾಗ, ಒಂದು ರೋಗಾಣು ತಗಲಿದ ಕೂಡಲೇ ಜ್ವರ ಕಾಣೋದಿಲ್ಲ ಅಥವಾ ಅದರ ಲಕ್ಷಣ ಕಂಡು ಬರೋದಿಲ್ಲ, ಅದು ತುಂಬಾ ದೀರ್ಘಾವಧಿ ಆದ ಮೇಲೆ ಆ ಪ್ರಾಣಿಗಳು ಪ್ರೌಢಾವಸ್ಥೆಗೆ ಬಂದ ಮೇಲೆ ಅದು ಕ್ರಿಯಾಶೀಲವಾಗ್ತದೆ ಶರೀರದಲ್ಲಿ. ಅದಕ್ಕೆ ಲಸಿಕೆ ಬಿಟ್ಟರೆ ಬೇರೆ ಯಾವುದೇ ಪರಿಹಾರ ಇಲ್ಲ. ಇಲ್ಲ ಇಲ್ಲ, ಆದ ಕಾರಣ ನಮ್ಮ ರೈತರು ಬಹಳಷ್ಟು ಗಮನಿಸಬೇಕಾದ್ದು ಏನು ಅಂತ ಹೇಳಿದ್ರೆ, ತಮ್ಮ ಎಲ್ಲ ಆ ರಾಸುಗಳಿಗೆ ಆಕಳು ಪಶು ಏನಿದೆ ಪ್ರಾಣಿಗಳು ಇವುಗಳಿಗೆಲ್ಲ ಆ ಲಸಿಕೆ ಹಾಕುವುದನ್ನ ಆದ್ಯತೆ ಮೇಲೆ ಮಾಡಬೇಕು ಅಂತ. ಹೌದು, ಇದು ಆಕ್ಚುಲಿ ಒಂದು. ಇನ್ನೊಂದು ಇದ್ರ ಒಳ್ಳೆಯ ಒಂದು ಇದು ಏನಂತ ಹೇಳಿದ್ರೆ, ಈ ಲೈಫ್ ಲಾಂಗ್ ಒಂದೇ ಲಸಿಕೆ ಸಾಕು, ಒಂದೇ ಸಾಕು. ಕರುಗಳಿಗೆ ನಾವು ಒಂದ್ ಡೋಸ್ ಲಸಿಕೆ ಮಾಡಿಬಿಟ್ರೆ ಅದು ಲೈಫ್ ಲಾಂಗ್ ಆ ರೋಗ ಬರಲ್ದಂಗೆ ತಡೆಗಟ್ಟಲಿಕ್ಕೆ ತಕ್ಕಂಥ ಶಕ್ತಿಯನ್ನ ಬೆಳೀತದೆ. ಹಾಗಾಗಿ ನಾವು ಈ ರೋಗ ತಡೆಗಟ್ಟಲಿಕ್ಕೆ ಸಾಕಷ್ಟು ಅವಕಾಶಗಳದಾವ. ಅದಕ್ಕೆ ರೈತ ಬಾಂಧವರು ಇದರದ ಒಂದು ಮಾಹಿತಿ ಪಡೆದು ನಮ್ಮ ಎಲ್ಲಾ ಪಶು ವೈದ್ಯಕೀಯ ಎಷ್ಟು ಸಂಸ್ಥೆಗಳದಾವ ಎಲ್ಲಾ ಕಡೆ ಇಲ್ಲಿ ಲಸಿಕೆ ಸಿಗ್ತದೆ, ಅದರ ಸದುಪಯೋಗ ಪಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ. ಅಂದ್ರೆ ಶೇಷರಾವ್ ಅವರು ಈಗ ಈ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಕೊಂಡೆ, ಭಾರತ ಸರ್ಕಾರ ಒಂದು ಕಂದು ರೋಗ ತಡೆ ಲಸಿಕೆಯನ್ನ ಒಂದು ಬಾರಿ ಹಾಕಿಸಿ ನಿಮ್ಮ ಎಲ್ಲ ಪ್ರಾಣಿಗಳು ಸುರಕ್ಷಿತವಾಗಿರ್ತವೆ ಅನ್ನುವ ಸಂದೇಶವನ್ನು ಸಾರಿ ಜಾಗೃತಿ ಮೂಡಿಸುವುದಕ್ಕಾಗಿ ಈ ದಿನಗಳಲ್ಲಿ ಹೆಚ್ಚಿನ ಪ್ರಚಾರವನ್ನ ನೀಡಲಾಗ್ತಾ ಇದೆ ಅಲ್ವಾ? ಹೌದೌದು ಸರ್. ಖಂಡಿತವಾಗಿ ನೀವು ಹೇಳಿದ ಪ್ರಕಾರ ನಮ್ಮ ರೈತರು ಗಮನಿಸಬೇಕು, ಯಾಕಂದ್ರೆ ಬೆಲೆ ಬಾಳುವ ಈ ಪ್ರಾಣಿಗಳು ಅಕಸ್ಮಾತ್ ಆಗಿ ಈ ರೋಗಕ್ಕೆ ತುತ್ತಾದರೆ ದೊಡ್ಡ ನಷ್ಟ ಉಂಟಾಗ್ತದೆ, ಮತ್ತೆ ರೋಗದಿಂದ ಬಳಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಈ ಕಂದು ರೋಗ ತಡೆ ಜಾಗೃತಿಯ ಅಭಿಯಾನದಲ್ಲಿ ರೈತರೆಲ್ಲ ಭಾಗವಹಿಸಿ ತಮ್ಮಲ್ಲಿರುವಂತಹ ಪಶುಗಳಿಗೆ ರಾಸುಗಳಿಗೆ ಆಕಳುಗಳಿಗೆ ಈ ಒಂದು ಲಸಿಕೆಯನ್ನು ಹಾಕಿಸುವುದರ ಮೂಲಕ ಪ್ರಾಣಿ ಸಂಪತ್ತನ್ನು ಕಾಪಾಡುವಂತ ದೊಡ್ಡ ಹೊಣೆಗಾರಿಕೆ ಇದೆ. ಶೇಷರಾವ್ ಅವರು ಇಷ್ಟು ಹೊತ್ತಿನ ತನಕ ಈ ಕಂದು ರೋಗದ ಒಂದು ವ್ಯಾಪಕವಾದಂತಹ ಪರಿಣಾಮ ಮತ್ತು ಅದನ್ನು ಹೇಗೆ ತಡೆಯಬಹುದು, ಯಾವ ರೀತಿಯ ಉಪಾಯಗಳಿವೆ, ಒಂದೇ ಒಂದು ಬಾರಿ ಲಸಿಕೆಯನ್ನು ಹಾಕಿಸುವುದರ ಮೂಲಕ ರಕ್ಷಣೆ ಪಡಿಬಹುದು ಅನ್ನುವ ಒಂದು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ. ಇದುವರೆಗೆ ತಜ್ಞವಾಣಿಯಲ್ಲಿ ರಾಷ್ಟೀಯ ಕಂದುರೋಗ ನಿವಾರಣೆ ಅಭಿಯಾನ ಕುರಿತು ಕಲಬುರಗಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿರುವ ಶ್ರೀ ಶೇಷರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಈಗ ಕೇಳೋಣ ಲಕ್ಷ್ಮಣ್ ಭೀಮ್ಶಾ ಭೋವಿ ಹಾಗೂ ಸಂಗಡಿಗರಿಂದ ಗೀಗಿ ಪದವನ್ನು. ಪಾರ್ವತಿಗೆ ಪತಿಯಾದಿ ಪರದೇಸಿಗೆ ಗತಿಯಾದೆಯ ಆ ಪರಮ ಭಕ್ತರ ಜೊತೆಯಾದೆ ಪರತಾರ ಪರಮೇಶ್ವರ ಹೌದು ತಂದೆ ಪರತಾರ ಪರಮೇಶ್ವರ ಸೃಷ್ಟಿ ಒಡೆಯ ಚಾಲಕನಾದಿ ನಿಷ್ಠಾವಂತರ ಪಾಲಕನಾದೆ ಅಷ್ಟಾದಿಶರ ಮಾಲಕನಾದೆ ಜಗದೀಶ್ವರ ತಂದೆ ಜಗದೀಶ್ವರ ಅಪ್ಪ ಸೃಷ್ಟಿ ಒಡೆಯ ಚಾಲಕನಾದಿ ನಿಷ್ಠಾವಂತರ ಪಾಲಕನಾದೆ ಅಷ್ಟಾದಿಶರ ಮಾಲಕನಾದೆ ಜಗದೀಶ್ವರ ತಂದೆ ಜಗದೀಶ್ವರ ಏ ತ್ರಿಶೂಲ ಕೈಯಾಗ ಹಿಡದಿ ತ್ರಿಪುರ ಸಂವರ ಮಾಡಿದೀಯ ತ್ರಿಶೂಲ ಕೈಯಾಗ ಹಿಡದಿ ತ್ರಿಪುರ ಸಂವರ ಮಾಡಿದೀಯ ತೃತೀಯ ಕಣ್ಣಿಲೆ ಕಾಪಾಡಿದೆ ದೀನ ಬಂಧು ದಯಾ ಸಾಗರ ಹೌದು ತಂದೆ ದೀನ ಬಂಧು ದಯಾ ಸಾಗರ ಮೃಗ ಚರ್ಮ ಹುಟ್ಟಿದಿ ಬಿಗಿದು ಜಟ ಕಟ್ಟೆದೆ ಗಂಗಿನ ಜಡಿಯಾಗಿಟ್ಟಿದೆ ಜಗದೀಶ್ವರ ತಂದೆ ಜಗದೀಶ್ವರ ಆ ಚಿತಾಭಸ್ಮ ದರಸಿದಿ ಕಾತಯ್ಯನಿಗೆ ವರಸಿದಿ ಚಿತಾಭಸ್ಮ ಧರಸಿದಿ ಕಾತಯ್ಯನಿಗೆ ವರಸಿದಿಯ ಭಕ್ತರ ಭಾವಕ ಬೆರಸಿದೆ ಮೃತ್ಯುಂಜಯ ಮಹೇಶ್ವರ ಹೌದು ತಂದೆ ಮೃತ್ಯುಂಜಯ ಮಹೇಶ್ವರ ಮಾರ್ಕಂಡನ ಉಳಸಿದಿ ಮೂಲಾದರ ತಿಳಸಿದಿ ಮಾಯಿಗೆ ಸುಡುಗರ ಸೇರಸಿದಿ ಜಗದೀಶ್ವರ ತಂದೆ ಜಗದೀಶ್ವರ ಏ ಬ್ರಹ್ಮ ಕಪೋಲ ಕೈಯಾಗ ಹಿಡದಿ ಸೋಮಶೇಖರ ನಾಮ ಪಡದೀಯ ಬ್ರಹ್ಮ ಕಪೋಲ ಕೈಯಾಗ ಹಿಡದಿ ಸೋಮಶೇಖರ ನಾಮ ಪಡದಿ ರಾಮ ರಹೀಮ ನೀನೆಯಾದಿ ಶ್ರೀ ಅಲ್ಲಾಹು ಅಕ್ಬರ ಹೌದು ತಂದೆ ಶ್ರೀ ಅಲ್ಲಾಹು ಅಕ್ಬರ ಕಪೂರ ರಹೀಮನಾದಿ ಗಾಲಿವ ಅಬ್ದುಲ ಕರೀಮನಾದಿ ರಬ್ಬೆಜುಲ್ಲಾ ಜಲಾಲನಾದೋ ಜಗದೀಶ್ವರ ತಂದೆ ಜಗದೀಶ್ವರ ಏ ಕಾಲಕೂಟ ವಿಷ ಕುಡದಿ ನೀಲಕಂಠ ನಾಮ ಪಡದೀಯ ಕಾಲಕೂಟ ವಿಷ ಕುಡದಿ ನೀಲಕಂಠ ನಾಮ ಪಡದಿ ಬಾಲಿ ಇಲ್ಲದ ಷಣ್ಮುಖ ನಡದಿ ಮೂಲ ಪ್ರಣವ ಸಕಲೇಶ್ವರ ಹೌದು ತಂದೆ ಮೂಲ ಪ್ರಣವ ಸಕಲೇಶ್ವರ ಅಂದೆವಾಡಿ ಶನಾದಿ ವಿಶ್ವದೋಷಣಾಸನಾದಿ ಕೈ ವಿಷನ ಗುರು ಮಲ್ಲೇಶನಾದಿ ಜಗದೀಶ್ವರ ತಂದೆ ಜಗದೀಶ್ವರ. ಆದಿ ವಿಶ್ವದೋಷಣ ಸನಾದಿ ಜೈ ವಿಷ್ಣು ಗುರು ಮಲ್ಲೇಶನಾದು ಜಗದೀಶ್ವರ ತಂದೆ ಜಗದೀಶ್ವರ ಈಗ ಇದೇ ಕಲಾವಿದರಿಂದ ಇನ್ನೊಂದು ಗೀಗೆ ಪದ ಕೇಳೋಣ ಅಂತ. ಹರಿ ಹರ ವಕ್ಲಿಗೆ ಆಗ ಚಕ್ರಿ ಬೇಕು ನೂಲಂಗ ಕುಕ್ರಿ ಬೇಕು ಆ ತೂಗಂಗ ತಕ್ರಿ ಬೇಕ್ರಿ ತರುವಂದು ವ್ಯಾಪಾರಕ ಮಾಪ ಹೋಗಿ ತೂಕ ಬಂತು ತಿನ್ನೋ ಆಹಾರಕ ವಕ್ಲಿಗಾಗ ಚಕ್ರಿ ಬೇಕು ನೂಲಂಗ ಕುಕ್ರಿ ಬೇಕು ಒಕ್ಕಲಿಗಾಗ ಚಕ್ರಿ ಬೇಕು ನೂಲವ್ಗ ಕುಕ್ರಿ ಬೇಕು ತೂಗವ್ಗ ತಕ್ರಿ ಬೇಕ್ರಿ ತರವಂದು ವ್ಯಾಪಾರಕ ಮಾಪ ಹೋಗಿ ತೂಕ ಬಂತು ತಿನ್ನೋ ಆಹಾರಕ ಕಂಬರಣ್ಣಗ ಇದ್ಲಿ ಬೇಕು ಕೂಲಿ ಕಾರ್ಗ ಗುದ್ಲಿ ಬೇಕು ಕಂಬರಣ್ಣಗ ಇದ್ಲಿ ಬೇಕು ಕೂಲಿ ಕಾರ್ಗ ಗುದ್ಲಿ ಬೇಕು ಕಲಾವಂತಗ ಮದ್ಲಿ ಬೇಕು ತಾಳಗತ್ತ ಸಪ್ತ ಸ್ವರಕ ಸತಿಪತಿ ಜತಿ ಬೇಕು ಸಂಸಾರಕ ಸತಿಪತಿ ಜತಿ ಬೇಕು ಸಂಸಾರಕ ಮಳಿ ಬಂದ್ರ ಗ್ವಂಗ್ರಿ ಬೇಕು ಹೊಳಿ ಬಂದ್ರ ಸಂಗ್ರಿ ಬೇಕು ಆ ಮಳಿ ಬಂದ್ರ ಗ್ವಂಗ್ರಿ ಬೇಕು ಹೊಳಿ ಬಂದ್ರ ಸಂಗ್ರಿ ಬೇಕು ಹಳೆ ಬಂದ್ರ ಅಂಗ್ರಿ ಬೇಕ್ರಿ ಚಾಕಾ ಪಿಪಾಳಾರಕ ಸರ್ಕಾರ ಬಂದ್ರ ತಳವರ ಬೇಕು ಸರ್ಬಾರಕ ಸರ್ಕಾರ ಬಂದ್ರ ತಳವರ ಬೇಕ್ರಿ ಸರ್ಬಾರಕ ಸೌದಾಗಾರ್ಗ ಪ್ಯಾಟಿ ಬೇಕು ಸಾಲಿ ಹುಡುಗಗ ಪಾಟಿ ಬೇಕು ಆ ಸೌದಾಗಾರ್ಗ ಪ್ಯಾಟಿ ಬೇಕು ಸಾಲಿ ಹುಡುಗಗ ಪಾಟಿ ಬೇಕು ಸೋಟ್ರ ಕೈಯಗ ಲಾಟಿ ಬೇಕ್ರಿ ದುಷ್ಟಾರ ಸಂಹಾರಕ ಸಿಸ್ತರ ಲಿಷ್ಟ ಪಾಸತ್ತು ಸರ್ಕಾರಕ ಸಿಸ್ಟರ ಲಿಷ್ಟ ಪಾಸತ್ರಿ ಸರ್ಕಾರಕ ಏ ಹಾಡವರಲ್ಲಿ ಕವಿಯಬೇಕು ಕೇಳವರಲ್ಲಿ ಸವಿಯಬೇಕು ಹಾಡವರಲ್ಲಿ ಕವಿಯಬೇಕು ಕೇಳವರಲ್ಲಿ ಸವಿಯಬೇಕು ರಾಜ ತುಂಬ ರವಿಯಬೇಕು ಬೆಳಗೋದು ಇಂಗ್ಲೇಶ್ವರಕ ಕಾಶಿ ಮಲಾರ್ಷ ದುಡಿಯಂದ್ರು ಶಿವಾಚಾರಕ ಕಾಶಿ ಮಲಾರ್ಷ ದುಡಿಯಂದ್ರು ಶಿವಾಚಾರಕ ಹಾಡುವರಲ್ಲಿ ಕವಿಬೇಕು ಕೇಳವರಲ್ಲಿ ಸವಿಬೇಕು ರಾಜ ತುಂಬ ರವಿಬೇಕು ಬೆಳಗದ ಇಂಗ್ಲೇಶ್ ಸರಕ ಕಾಶಿಮ ರಾಶ ತುಳಿಯ ಶಿವಾಚಾರಕ ಇದುವರೆಗೆ ಲಕ್ಷ್ಮಣ್ ಭೀಮ್ಶಾ ಭೋವಿ ಹಾಗೂ ಸಂಗಡಿಗರಿಂದ ಗೀಗೆ ಪದ ಕೇಳಿದ್ರಿ. ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ.